ಸರಿಯಾಗಿ ಎರಡು ದೇವಾಕೃತಿಗಳು ಇದೆ. ಹಾಗೆ ಉಭವು ಅದೃಶ್ಯ ವಾಯುಷ್ಯ ಸೂರ್ಯ ಚಂದ್ರ ಉಭವು ಅಗ್ನಿ ವಾಯು ಇಬ್ಬರು ಸೂರ್ಯ ಚಂದ್ರರು ಇಬ್ಬರು ಮತ್ತೆ ಇಬ್ಬರು ದ್ಯಾಕ ಹೇಳಬೇಕು ಸೂರ್ಯ ಚಂದ್ರರು ಮೋರ್ ಆಗ್ತಾರ ಹಾಗೂ ಸಾಧ್ಯವೇ ಇಲ್ಲ. ವಿವಚನೆ ಇದ್ದಾಗ ಇಬ್ರು ಅಂತ ಅರ್ಥ ಆಗಿ ಹೋಗ್ತದೆ. ಅದಕ್ಕೆ ಒಂದು ವಿಶೇಷ ಏನಂದ್ರೆ ಇಬ್ಬರು ಸೂರ್ಯ ಚಂದ್ರರು ಅಂದ್ರೆ ಸೂರ್ಯರು ಇಬ್ಬರು ಚಂದ್ರರು ಇಬ್ಬರು ಅಗ್ನಿ ಇಬ್ಬರು ಇಬ್ಬರು ವಾಯು ಇಬ್ಬರು ದೇವಾ ಪೃಥ್ವಿಯರು ಇಬ್ಬರಿಬ್ಬರು ಏನು ಅಮುಕ್ತನಾದ ದೇವಾ ಪೃಥ್ವಿಯರು ಮುಕ್ತರಾದ ದೇವಾ ಪೃಥ್ವಿಯರು ಅಮುಕ್ತನಾದ ಅಗ್ನಿ ಮುಕ್ತನಾದ ಅಗ್ನಿ ಅಮುಕ್ತನಾದ ವಾಯು ಮುಕ್ತನಾದ ವಾಯು ಅಂದ್ರೆ ಮುಕ್ತಾಮುಕ್ತ ನಿಯಾಮಕತ್ವವನ್ನು ಹೇಳುವುದಕ್ಕೋಸ್ಕರ ಹೇಳುತ್ತದೆ. ಈಗ ಮುಕ್ತನಾದ ಅಗ್ನಿ ಅಮುಕ್ತನಾಗಿ ಈಗ ಭೂಮಿಯಲ್ಲಿ ಇರತಕ್ಕಂತಹ ಅಗ್ನಿ ಈ ಇಬ್ಬರು ಅಗ್ನಿಯನ್ನು ಧಾರಣೆ ಮಾಡತಕ್ಕಂತಹ ಭಗವಂತ ಅಂದ್ರೆ ಮುಕ್ತಿಯಲ್ಲಿ ಕೂಡ ಭಗವಂತ ನಿಯಾಮಕ. ಮುಕ್ತಿಯಾದಾಗ ಒಂದೇ ಆಗ್ಲಿಲ್ಲ ಅಂತ ಅವರು ಸುಖಿಸುತ್ತೇನೆ ಹೋಗುವಂತಾರೆ ಅಲ್ಲಿ ಎರಡು ತರದ ಅಗ್ನಿ ಎರಡು ತರದ ವಾಯು ಮುಕ್ತನಾದ ವಾಯು ಮುಕ್ತಿಗೆ ಹೋದವ ಮತ್ತೆ ಈಗ ವಾಯು ಪದವಿಯಲ್ಲಿ ಇರತಕ್ಕಂಥ ಹಾಗೆ ಸೂರ್ಯ ಚಂದ್ರಮ ಸೌಭವು ಸೂರ್ಯ ಚಂದ್ರರು ಮುಕ್ತಿಗೆ ಹೋದವರು ಮತ್ತು ಈಗ ಸಂಸಾರದಲ್ಲಿ ಇರುವವರು. ಅದರಲ್ಲಿ ಒಂದು ವಿಶೇಷ ಅಂದ್ರೆ ಇಲ್ಲಿ ಅಗ್ನಿ ವಾಯು ಇವರೆಲ್ಲ ಹೊರಗಿನಿಂದ ಇರುವಂತ ಬ್ರಹ್ಮಾಂಡದಲ್ಲಿ ಇರತಕ್ಕ ಭಗವಂತ ಧಾರಣೆ ಮಾಡಿದರೆ ಅವರಲ್ಲಿ ಹೊರಗಿನಿಂದ ಪಿಂಡಾಂಡದಲ್ಲಿರುವ ಭಗವಂತ ಧಾರಣೆ ಮಾಡಿದ್ದಾರೆ. ಸೊ ಹೊರಗೆ ಎಷ್ಟು ಧಾರಕತ್ವ ಅಷ್ಟೇ ಒಳಗು ಯಾಕೋ ದುಂಟ ಹೇಳಿದ ಭೂಮಿ ಅಂದ್ರೆ ನಾಭೆಯ ತರಕದ ಭಾಗ ಭೂಮಿ ನಾಭೆಯ ಮೇಲೆ ಅಂತರಿಕ್ಷ ಆಮೇಲೆ ಅಗ್ನಿ ವಾಯು ಇದೊಂದು ವಾಗೇಂದ್ರಿಯದ ದೇವತೆ ಅಗ್ನಿ ಮೂಗಿನ ದೇವತೆ ವಾಯು ಸೂರ್ಯ ಕಣ್ಣಿನ ದೇವತೆ ಚಂದ್ರ ಕಿವಿಯ ದೇವತೆ. ಆದ್ರಿಂದ ಅಗ್ನಿ ವಾಯು ಸೂರ್ಯ ಚಂದ್ರ ಪೂರ್ತಿವಾಗಿದ್ದಾರೆ. ಅಗ್ನಿಶ್ಯ ವಾಯುಶ್ಚ ಸೂರ್ಯ ಚಂದ್ರ ಬಸವು ಸೂರ್ಯ ಚಂದ್ರರು ಅಗ್ನಿ ವಾಯುಗಳು ನಮ್ಮ ದೇಹದೊಳಗೆ ಇದ್ದಾರೆ. ದೇಹದೊಳಗೆ ಪಿಂಡಾಟದಲ್ಲಿ ಇರತಕ್ಕಂಥವರನ್ನು ಧರಿಸಿದವನು ಅವನೇ ಬ್ರಹ್ಮಾಂಡದಲ್ಲಿ ಇರತಕ್ಕವನು ಧರಿಸಿದವನು ಅವನೇ. ಹೊರಗಿರತಕ್ಕ ಭಗವಂತನಿಗೂ ಒಳಗಿರತಕ್ಕ ಭಗವಂತನಿಗೂ ಶಕ್ತಿಯನ್ನಾಗಲಿ ವ್ಯಾಪ್ತಿಯನ್ನಾಗಲಿ ಏನೇನೂ ವ್ಯತ್ಯಾಸ ಇಲ್ಲ. ಅಷ್ಟೇ ಅಲ್ಲ ವಿದ್ಯುತ್ ನಕ್ಷತ್ರಾಣಿ ವಿದ್ಯುತ್ ನಕ್ಷತ್ರಾಣಿ ಮಿಂಚನ್ನು ಧರಿಸಿದವನು ಅವನು ನಕ್ಷತ್ರಗಳನ್ನು ಧರಿಸಿದವನು ಅವನು ಮಿಂಚು ನಕ್ಷತ್ರ ಅಂತ ಒಂದರ್ಥ. ಇನ್ನೊಂದು ವಿದ್ಯುತ್ ಅಂದ್ರೆ ವಿದ್ಯುತ್ ಅಂದ್ರೆ ವಿದ್ಯೆ ಒಳಗಿನ ಅಂತರಂಗದ ಮಿಂಚು ಯಾವುದು ಒಳಗೆ ಮಿಂಚಿದ ಒಂದು ವಿಷಯ ಹೊಳೆಯುದು ಅಂತ ಹೇಳ್ತೇವೆ ಅದು ಮಿಂಚು. ಒಳಗಿನಿಂದ ಬುದ್ಧಿಗೆ ಮಿಂಚುವುದು ಅಂದ್ರೆ ವಿಷಯ ಹೊಳೆಯೋದು ವಿದ್ಯೆ. ವಿದ್ಯಾದೇವತೆಯಾಗಿರತಕ್ಕವಳೇ ವಿದ್ಯುತ್ ಅಂದ್ರೆ ಸರಸ್ವತಿ. ನಕ್ಷತ್ರಾಣಿ ಅಂದ್ರೆ ಯಾವ ಜೀವಕ್ಕೆ ಇನ್ನೊಬ್ಬ ನಿಯಾಮಕನಾದ ರಾಜ ಇಲ್ಲವೋ ಅವನು ನಕ್ಷತ್ರ ಅಂದ್ರೆ ಚತುರ್ಮುಖ. ನಕ್ಷತ್ರಾಣಿ ಅಂದ್ರೆ ಚತುರ್ಮುಖನ ಪದವಿಗೆ ಬರಲಿಕ್ಕೆ ಯೋಗ್ಯರಾದ ಸಮಸ್ತ ಜೀವಜಾತ ರುಜಿಯೋಗಿಗಳು. ಸೊ ಸರಸ್ವತಿ ಮತ್ತು ಬ್ರಹ್ಮಾದಿ ಸಮಸ್ತ ದೇವತೆಗಳು ಅವರು ಒಳಗಿದ್ದಾರೆ ಅವರನ್ನು ಇಲ್ಲಿ ಜಯಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ ಹೆಚ್ಚ ಅಸ್ತಿ ಅಸ್ತಿ ಹೆಚ್ಚ ನಾಸ್ತಿ ಸರ್ವಂ ತದಸ್ಮಿನ್ ಸಮಾಯಿತಂ. ಈ ಸಂಸಾರಿ ಜೀವನಿಗೆ ಯಾವುದು ಈಗ ಇದೆಯೋ ಅದು ಅದಲ್ಲಿದೆ, ಯಾವುದು ಈಗ ಇಲ್ಲವೋ ಅದು ಅವನನ್ನು ಆಶ್ರಯಿಸಿಕೊಂಡಿದೆ. ಸಂಸಾರಿ ಜೀವನಿಗೆ ಇಲ್ಲದೆ ಇದ್ದದ್ದು ಅಂದ್ರೆ ಮುಕ್ತ ಜೀವನ ಒಡನಾಟ. ಹೆಚ್ಚ ಅಸ್ತಿ ಈಗ ನಾಸ್ತಿ ಹೆಚ್ಚ ಅಸ್ತಿ ಈ ಸಂಸಾರಿ ಜೀವನಿಗೆ ಇಲ್ಲದೆ ಇದ್ದದ್ದು ಅಂದ್ರೆ ಮುಕ್ತಿ ಸ್ಥಿತಿಯಲ್ಲಿ ಇರತಕ್ಕಂಥ ಮುಕ್ತ ಜೀವ ಅವರೀಗ ನಮ್ಮ ಪಾಲಿಗೆ ಇಲ್ಲ. ಇಲ್ಲ ಅಂದ್ರೆ ಅವರು ಇದ್ದಾರಲ್ಲ ಇದ್ದಾರೆ ಅವರು ನಮ್ಮ ಪಾಲಿಗೆ ಇಲ್ಲ. ಈಗ ನನ್ನ ಹತ್ರ ದುಡ್ಡಿಲ್ಲ ನಾನು ಬಡವನ್ ಕಟ್ಟನ ಅವನ ಪಕ್ಕದವರಿಗೆ ಸೇರಿ ಅವನು ನಿನ್ನ ದುಡ್ಡು ಅಂತಾರೆ ಅವ್ರ ಹತ್ರ ದುಡ್ಡು ನನ್ನ ಹತ್ರ ಇಲ್ಲ ನನ್ನ ಪಾಲಿಗೆ ದುಡ್ಡಿಲ್ಲ. ದುಡ್ಡಿಲ್ಲ ಅಂದ್ರೆ ಜಗತ್ತಲ್ಲಿ ದುಡ್ಡಿಲ್ಲ ಅಂತ ಹೇಳುದಲ್ಲ. ದುಡ್ಡಿಲ್ಲಪ್ಪ ಅಂದ್ರೆ ನನ್ನ ಕಿಸೆಯಲ್ಲಿಲ್ಲ ಅಂತ ಹೇಳ್ತದೆ. ಜಗತ್ತಲ್ಲಿ ಎಲ್ಲಿಯೂ ದುಡ್ಡು ಹಾಗೆ ಮುಕ್ತರು ಇಲ್ಲ ಯಾಕೆ ನನಗೆ ಇಲ್ಲ ಅವರು ಮುಕ್ತಲೋಕದಲ್ಲಿ ಇರುವುದು ನನ್ನ ಪಾಲಿಗೆ ಮುಕ್ತರಿಗೂ ತನಗೂ ಒಡೆದಂತೆ ಇಲ್ಲ. ಅದರಲ್ಲಿ ಹೆಚ್ಚು ಅಸ್ಯ ಅಸ್ತಿ ಈ ಸಂಸಾರಿಯ ಪಾಲಿಗೆ ಇರುವಂತದ್ದು ಸಾಂಸಾರಿಕವಾದ ಪ್ರಪಂಚ. ಹೆಚ್ಚ ನಾಸ್ತಿ ಅವರ ಪಾಲಿಗೆ ಇಲ್ಲದೇ ಇರುವಂತದ್ದು ಮುಕ್ತಿಯ ಪ್ರಪಂಚ. ಅದು ಎರಡೂ ಮುಖೇ ನೋಡಿ ಅದು ಎರಡು ಸರ್ವಮುಕ್ತದ ಸಮಾಹಿತ ಮುಕ್ತಾಮುಕ್ತರಾದಂತಹ ಜೀವಗಳ ಎಲ್ಲವೂ ಸೂರ್ಯ ಚಂದ್ರರಿರಲಿ ಅಗ್ನಿಯ ವಾಯು ಇರಲಿ ಸರಸ್ವತಿ ಬ್ರಹ್ಮಾದಿಗಳಲ್ಲಿ ಸಮಸ್ತ ದೇವತೆಗಳು ಎಲ್ಲವೂ ಜೀವರಾಶಿ ಅದು ಎಲ್ಲವೂ ಭಗವಂತನ ಅಧೀನವಾಗಿದೆ. ಸರ್ವಮಸ್ಮಿನ್ ಸಮಾಹಿತ ಹೀಗೆ ಎಲ್ಲವೂ ಭಗವದ ಅಧೀನವಾಗಿದೆ. ಅಂಥ ಆಕಾಶ ಶಬ್ದ ವಾಚ್ಯನಾದ ಭಗವಂತ ಹೃದಯದೊಳಗೆ ಹೃದಯಾಕಾಶದಲ್ಲಿದ್ದಾನೆ. ಇಡೀ ಜಗತ್ತನ್ನು ನಿಯಮಿಸುವ ಮುಕ್ತಿಗೆ ಹೋದ ಮೇಲೂ ಮುಕ್ತ ಜೀವಜಾತವನ್ನು ನಿಯಂತ್ರಿಸುವ ಸರ್ವ ನಿಯಾಮಕನಾದ ಸರ್ವಗತನಾದ ಸರ್ವಗುಣಪೂರ್ಣನಾದ ಭಗವಂತನನ್ನು ಈ ಹೃದಯವೆಂಬ ಈ ದೇಹವೆಂಬ ನಗರದ ಹೃದಯವೆಂಬ ಮನೆಯ ಒಳಗೆ ಸೂಕ್ಷ್ಮವಾದ ಆಕಾಶದಲ್ಲಿ ಇರತಕ್ಕ ಶಕ್ತಿಯಾದ ಭಗವಂತನನ್ನು ಧ್ಯಾನ ಮಾಡು. ಅವನು ಆಕಾಶ, ಅವನು ಆಕಾಶ ಅಂದರೆ ಬೆಳಗಿನ ಪುಂಜ, ಅವನ ಅನಂತಮಯ, ಅವನು ಸರ್ವಕಾಮ, ಸತ್ಯ ಸಂಕಲ್ಪ, ಸತ್ಯಕಾಮ ಅಂತ ಉಪಾಸನೆ ಮಾಡು. ಇಷ್ಟು ಹೇಳಿದ ಮೇಲೆ ಪಂಚೇ ಬ್ರೂಯು ಪುನಃ ಶಿಷ್ಯರಿಗೆ ಪ್ರಶ್ನೆ ಬಂದ್ರೆ ಇಷ್ಟರಲ್ಲಿ ಆಯಿತು ಗುರುಗಳ ಹೋದ್ರೆ ಅವರು ಮತ್ತು ಪ್ರಶ್ನೆ ಹಾಕಿದರೆ ಶಿಷ್ಯರು ಏನ್ ಪ್ರಶ್ನೆ ಹಾಕಬಹುದು ಅಂತಾರೆ. ಆಮೇಲೆ ಒಂದು ಪ್ರಶ್ನೆ ಬರುತ್ತೆ, ನಿಜವಾದಂತಹ ಜ್ಞಾನ ವಿದ್ಯಾರ್ಥಿ ಒಂದು ಪ್ರಶ್ನೆ ಬರುತ್ತೆ, ಅವರು ಪುನಃ ಕೇಳ್ತಾರೆ ಏನಂದ್ರೆ ಅಸ್ಮಿಂಶ್ಚೇ ಇದಂ ಬ್ರಹ್ಮಪುರೇ ಸರ್ವಂ ಸಮಾಹಿತಂ ಸರ್ವೇ ಚ ಪ್ರಾಣ ಸರ್ವೇ ಚ ಕಾಮ. ಆವಾಗ ಯದೇನಂ ಜರಾ ವಾಪ್ನೋತಿ ತತ್ವಂಸ ದೇವ ಕಿಂತತೋತಿ ಶಿಷ್ಯತೆ ಇತಿ. ಅವಾಗ ಶಿಷ್ಯ ಈಗ ಈ ಪುರ ಅನ್ನೋದು ಈ ಶರೀರ ಅನ್ನೋದು, ಈ ಶರೀರ ಅನ್ನುವ ನಗರದಲ್ಲಿ ಹೃದಯ ಕಮಲ ಅನ್ನೋದು ಒಂದು ಮನೆ, ಅದರಲ್ಲಿ ಎಲ್ಲ ಇದೆ ಅಂತ ಇದ್ದಾರೆ ಇಡೀ ವಿಶ್ವ. ಅಂದ್ರೆ ಇದು ತಮಾಷೆಯಲ್ಲಿ ಉಪಾಸನೆ. ಈ ವಿಶ್ವದಲ್ಲಿ ಈ ಶರೀರ ಇದೆ, ವಿಶ್ವವನ್ನು ಧಾರಣೆ ಮಾಡತಕ್ಕ ಭಗವಂತನ ದಿನವಾಗಿ ಈ ಶರೀರ ಇದೆ. ಬ್ರಹ್ಮಾಂಡದಲ್ಲಿ ಪಿಂಡಾಂಡ ಇದೆ, ಪಿಂಡಾಂಡದಲ್ಲಿ ಹೃದಯ ಕಮಲ ಅನ್ನುವ ಮನೆ ಇದೆ. ಆ ಮನೆಯಲ್ಲಿ ಒಂದು ಸೂಕ್ಷ್ಮವಾದ ಸೂಕ್ಷ್ಮ ಸ್ಥಿತಿ ಮನೆಯಂತಹ ಒಂದು ಸ್ಪೇಸ್ ಇದೆ. ಆ ಸ್ಪೇಸ್ ನಲ್ಲಿ ಭಗವಂತ ಇದ್ದಾನೆ, ಭಗವಂತನಲ್ಲಿ ಸಮಸ್ತ ವಿಶ್ವ ಇದೆ. ಮತ್ತೆ ಸಮಸ್ತ ವಿಶ್ವದಲ್ಲಿ ಈ ದೇಹ ಇದೆ, ದೇಹದಲ್ಲಿ ಹೃದಯ ಇದೆ, ಹೃದಯದಲ್ಲಿ ಸ್ಪೇಸ್ ಇದೆ, ಸ್ಪೇಸ್ ನಲ್ಲಿ ಭಗವಂತ, ಭಗವಂತನ ಸಮಸ್ತ ವಿಶ್ವ ಇದೆ. ಸೊ ಇದು ಇಲ್ಲಿ ಉಪಾಸನೆ ಮಾಡ್ತಕ್ಕಂತಹ ಒಂದು ವಿಚಿತ್ರ ಅನುಭವ. ಆವಾಗ ವಿದ್ಯಾರ್ಥಿ ನಿಮಗೆ ಹೇಳಿದ್ದೆಲ್ಲ ಅರ್ಥ ಆಯ್ತು, ಆದರೆ ಒಂದು ಪ್ರಶ್ನೆ ಏನು ಅಂದ್ರೆ ಬರ್ತಾನೆ ಅಸ್ಮಿಂಶ್ಚೇದ್ ಇದಂ ಬ್ರಹ್ಮಪುರೇ ಸರ್ವಂ ಸಮಾಹಿತಂ. ಇವಾಗ ನೀವು ಹೇಳಿದ ಪ್ರಕಾರ ಈ ಶರೀರದಲ್ಲಿ ಇರತಕ್ಕಂತಹ ಪರಿಪೂರ್ಣನಾದ ಬ್ರಹ್ಮನಲ್ಲಿ, ಬ್ರಹ್ಮಪುರ ಅಂದ್ರೆ ಶರೀರ ಹೋದು ಬ್ರಹ್ಮ ಹೋದು, ಈ ಪರಿಪೂರ್ಣನಾದ ಭಗವಂತನಲ್ಲಿ ಸರ್ವಂ ಸಮಾಹಿತಂ ಎಲ್ಲವೂ ಅವನಲ್ಲಿದೆ. ಯಾವುದೇನು ಸರ್ವೇ ಪ್ರಾಣ ಸರ್ವಾಣಿ ಭೂತಾನಿ ಸರ್ವೇ ಕಾಮ ಸಮಾಹಿತ, ಎಲ್ಲ ಅಭೀಷ್ಟಗಳು ಅಲ್ಲಿ ನೆಲೆಸಿವೆ, ಎಲ್ಲ ಜೀವಜಾತಗಳು ಅವನಲ್ಲಿ ನೆಲೆಸಿವೆ. ಸರ್ವಾಧಾರನಾಗಿರ್ತಕ್ಕಂಥ ಇಡೀ ವಿಶ್ವ ಅವನಲ್ಲಿದೆ. ಆದರೆ ನಮಗೊಂದು ಸಂಶಯ ಏನು, ಎದೇನಂ ಜರಾಪ್ನೋತಿ ಜರಾ ಅವಾಪ್ನೋತಿ ಪ್ರಧ್ವಂಸ ದೇವ, ಈ ದೇಹಕ್ಕೆ ಮುಕ್ಕು ಬರ್ತದೆ, ಆಮೇಲೆ ಒಂದ್ ದಿವಸ ಬೆಂದು ಹೋಗ್ತದೆ, ಹಾಗೆ ಅದರೊಳಗೆ ಇರ್ತಕ್ಕ ಭಗವಂತನ ಗತಿ ಇರ್ತದೆ, ಆ ಒಂದು ಪುರದ ಗತಿ ಇರ್ತದೆ. ಆ ಪುರವೇ ಬಿದ್ದು ಆಯ್ತಾನೆ, ಪುರ ಅಂದ್ರೆ ಮನೆಯಲ್ಲಿ ಮನೆ ಒಳಗಿರ್ತಕ್ಕ ಭಗವಂತ ಏನಾಗ್ತಾನೆ, ಅವನಲ್ಲಿ ಆಶ್ರಯಿತವಾಗಿರ್ತಕ್ಕ ಸಮಸ್ತ ವಿಶ್ವದ ಗತಿ ಏನು, ಕತೆ ಆಧಾರವೇ ಅದರೊಳಗೆ ಇರತಕ್ಕ ಮನೆಯ ಗತಿಯು. ಎದೇನಂ ಜರಾ ಅವಾಪ್ನೋತಿ, ಏನಂ ಅಂದ್ರೆ ಈ ದೇಹವನ್ನು ಬ್ರಹ್ಮಪುರ ಅಂತ ಪ್ರಸಿದ್ಧವಾಗಿರುತ್ತದೆ, ಈ ಶರೀರವನ್ನು ಜರಾ ಅವಾಪ್ನೋತಿ ಉಪ್ಪು ಒಂದು ಆವರಿಸುತ್ತೆ, ಆಮೇಲೆ ಪ್ರಧ್ವಂಸ ದೇವ ಒಂದು ದಿವಸ ಬಿದ್ದು ಹೋಗುತ್ತೆ. ಬಿದ್ದು ಹೋದಾಗ ಒಳಗಿರ್ತಕ್ಕಂಥ ಭಗವಂತನ ಉಪಾಸನೆ ಮಾಡಿದವರು ಆ ಭಗವಂತನ ಕಥೆ ಏನಾಯ್ತು, ಎಲ್ಲಿ ಹೋದ ಭಗವಂತ ಕಿಂತ ತೋತಿ ಶಿಷ್ಯತೆ, ಮತ್ತೆ ಏನ್ ಉಳಿಯುತ್ತೆ ಅಂತ ಎಲ್ಲ ಬಿದ್ದು ಹೋಯ್ತಲ್ಲ, ಅವನು ಬಿದ್ದೋಯ್ತು, ಮನೆ ಬಿದ್ದೋಯ್ತು, ಅಡುವೆ ಅವನ ಕೋಳೆ ಬಿದ್ದೋಯ್ತು, ಭಗವಂತರ ಅಲ್ಲಿ ಮುಂದೆ ಏನು ಉಳಿಯೋದು, ನಾವು ಉಪಾಸನೆ ಮಾಡುವಂತಹದ್ದಕ್ಕೆ ಅಲ್ಲಿ ಏನು ಉಳಿಯೋದಿಲ್ಲವಲ್ಲ. ಅಂದ್ರೆ ಮನುಷ್ಯನ ದೇಹದೊಳಗೆ ನಾವು ಉಪಾಸನೆ ಮಾಡುವಾಗ ಒಂದು ಅಸ್ಥಿರತೆ ಕಾಣುತ್ತೆ, ಅಂದ್ರೆ ಇದು ಇದು ಮನುಷ್ಯನ ದೇಹ ನಾಶವಾದಂತ ನಶ್ವರವಾದ ನಶ್ವರವಾದ ದೇಹದಲ್ಲಿ ಶಾಶ್ವತನಾದ ಭಗವಂತನ ಹೇಗೆ ಉಪಾಸನೆ ಮಾಡುವುದು, ಈ ದೇಹ ಬಿದ್ದು ಹೋದಾಗ ಏನು ಅನ್ನೋದು ಪ್ರಶ್ನೆ ಪಾಪ ವಿದ್ಯಾರ್ಥಿಗೆ. ಆವಾಗ ಸಬ್ರೂಯಾತ್ ಗುರುಗಳು ಹೇಳ್ಬೇಕಂತೆ, ನಾಸ್ಯ ಜರಯ ಏತಜ್ಜೀವ್ಯತಿ ನಮ ದೇಹ ನಾಸ್ಯ ಹನ್ಯತೆ, ದೇಹಕ್ಕೆ ಮುಪ್ಪಾದರೂ ಭಗವಂತನಿಗೆ ಮುಪ್ಪು ಬರೋಲ್ಲ, ಅವರು ಅಜರ ಅಮರನಾಗಿರ್ತಾನೆ, ಭಗವಂತನಿಗೆ ನಾಶ ಇಲ್ಲ. ದೇಹ ಬಿದ್ದು ಹೋದ್ರೆ ಅವರು ಆ ದೇಹ ಬಿದ್ದು ಹೋದ್ರೆ ಏನಾಗುತ್ತೆ, ಭಗವಂತನ ರೂಪ ಅನಂತ ರೂಪದ ಜೊತೆಗೆ ಅದು ವಿಹರಿಸ್ತಾ ಇರ್ತದೆ. ನಾಸ್ಯ ಜರಯ ಏತಜ್ಜೀವ್ಯತಿ, ಈ ಶರೀರವೆನ್ನುವ ಬ್ರಹ್ಮಪುರ ಮುಪ್ಪಿಗೆ ಒಳಗಾದರೂ ಭಗವಂತನೆನ್ನುವ ಬ್ರಹ್ಮಪುರ ಮುಪ್ಪಿಗೆ ಒಳಗಾಗುವುದರಿಂದ ನವದೇನ ಅಸ್ಯ ಹನ್ಯತೆ, ಈ ದೇಹ ನಾಶವಾದರೂ ಅದು ನಾಶವಾಗುವುದಿಲ್ಲ. ಯಾಕೆಂದರೆ ಈ ಬ್ರಹ್ಮಪುರ ಉಂಟಲ್ವ, 9 ಬಾಗಿಲು 11 ಬಾಗಿಲುಗಳ ಬ್ರಹ್ಮಪುರ, ಇದು ಸುಳ್ಳು ಬ್ರಹ್ಮಪುರ, ಅದು ಸತ್ಯ ಬ್ರಹ್ಮಪುರ. ಏತತ್ ಸತ್ಯಂ ಬ್ರಹ್ಮಪುರಂ ಅಸ್ಮಿನ್ ಕಾಮ ಸಮಾಹಿತಾಃ, ಏತತ್ ಸತ್ಯಂ ಬ್ರಹ್ಮಪುರಂ. ಆ ಬ್ರಹ್ಮಪುರ ಉಂಟಲ್ಲ, ನಾಶವಾಗದ ಪರಿಪೂರ್ಣನಾದ ಭಗವಂತ ಎನ್ನುವ ಬ್ರಹ್ಮಪುರ, ಅದೇ ನಿಜವಾದ ಸತ್ಯ. ಸತ್ಯ ಅಂದ್ರೆ ಅದರ ಅಪೋಸಿಟ್ ಒಂದು ಸುಳ್ಳು ಅಂತ ಅಲ್ಲ, ನಾನು ತಮಾಷೆ ಹೇಳಿದೆ. ಸತ್ಯ ಅಂತಂದ್ರೆ ಏನಂದ್ರೆ ಯಾವುದು ಮುಕ್ತ ಮುಕ್ತನೆಯ ಮುಂದೆ ಅದರ ಸರ್ವನಿಯಾಮಕವಾಗಿರತಕ್ಕ ಸರ್ವೋತ್ಕೃಷ್ಟವಾದ ವಸ್ತು ಸತೃತೀಯ ಅಂದ್ರೆ ನಿರ್ದಿಷ್ಟವಾದ ಜ್ಞಾನಾನಂದ ಸ್ವರೂಪವಾಗಿರತಕ್ಕಂಥದ್ದು ಯಾವತ್ತೂ ಸದಾಕಾಲಕ್ಕೂ ನಿರ್ವಿಕಾರವಾಗಿ ಇರುವಂತಹದ್ದು ಅದು. ಇದು ಅಸತ್ಯ ಅಂದ್ರೆ ಬದಲಾಗ್ತಾ ಇರುವಂಥದ್ದು ಅಶಾಶ್ವತ. ಏತತ್ ಸತ್ಯಂ ಬ್ರಹ್ಮಪುರಂ, ಅದು ಮಾತ್ರ ಸ್ಥಿರವಾದಂತಹ ಶಾಶ್ವತವಾದಂತಹ ಭಗವಂತನ ಸ್ವರೂಪ ಅಂತ. ಅದು ದೇಹದಿದ್ದರೂ ಅದು ನಾಶವಾಗುವುದಿಲ್ಲ. ಅಸ್ಮಿನ್ ಕಾಮಾಹ ಸಮಾಹಿತಾಹ, ಎಲ್ಲ ಅನಿಷ್ಟ ವಸ್ತುಗಳು ಕೂಡ ನಮ್ಮ ಬಯಕೆಗಳು ಕೂಡ ಅವನಲ್ಲಿ ಸೇರಿಕೊಂಡಿರುವುದು. ನಮ್ಮ ಬಯಕೆ ಈಡೇರಬೇಕು, ನಾವು ಬಯಸ್ತೇವೆ, ಬಯಸುವುದಷ್ಟೇ, ನಮ್ಮ ಬಯಕೆ ಈಡೇರುತ್ತೆ ಅಂತ ಗ್ಯಾರಂಟಿ ಇಲ್ಲ. ನಮ್ಮ ಬಯಕೆ ಈಡೇರಬೇಕಾದರೂ ಅವನು ವಸ್ತು, ಅವನು ಬಯಸ್ತಾನೆ. ಯಾವಾಗ ಕಾಮೇನವೇ ಕಾಮ ಆಗಾದ್ ಹೃದಯ ಹೃದಯ ಮೃತ್ಯೋ, ವೇದಗಳನ್ನು ಮಾತಿದೆ, ನನ್ನ ಬಯಕೆ ಮತ್ತು ಭಗವಂತನ ಬಯಕೆ ಒಂದೇ ಆಗಲಿ, ಅದರ ಟ್ಯೂನ್ ಆಗುತ್ತೆ. ನಾನು ಭಗವಂತ ಬಯಸಿದ್ದನ್ನೇ ನಾನು ಬಯಸಿದ್ರೆ ಈಡೇರುತ್ತೆ, ಭಗವಂತನ ಬಯಕೆ ಬೇರೆ ಇದ್ರೆ, ನನ್ನ ಬಯಕೆ ಬೇರೆ ಇದ್ರೆ ನನ್ನ ಬಯಕೆ ಈಡೇರುವುದಿಲ್ಲ. ಹಾಗಾಗಿ ನಾವು ಸತ್ಯ ಕಾಮರು ಆಗಬೇಕಾಗಿದ್ರೆ ಭಗವಂತನ ಕಾಮವೇ ನಮ್ಮ ಕಾಮ. ಇದರಿಂದ ಅದಕ್ಕೆ ಹೇಳಿದವರು ಸತ್ಯ ಬ್ರಹ್ಮಪುರ ಅಂತ. ಅದು ಏನು ಬಯಸಿದರೆ ಅದು ಯಥಾರ್ಥವಾಗಿ ನಡೆಯುವಂತಹ ಸತ್ಯ ಸಂಕಲ್ಪ. ಅದನ್ನು ಹೇಳ್ತಾರೆ, ಏಷ ಆತ್ಮ ಅಪಹತ ಪಾತ್ಮ ವಿಜರೋ ವಿಮುಕ್ತಿರು ವಿಶೋಕೋ ವಿಜಿಘತ್ಸ ಅಭಿಪಾಸ ಸತ್ಯಕಾಮ ಸತ್ಯ ಸಂಕಲ್ಪ. ಏಷ ಆತ್ಮ, ಯಾವುದನ್ನು ನಾವು ಆಕಾಶ ಅಂತ ಹೇಳಿದೆವೋ, ಯಾವುದನ್ನು ಬ್ರಹ್ಮಪುರ ಅಂತ ಹೇಳಿದೆವೋ, ಅವನೇ ಅಪ್ಪ ಬಳಿ ಅಂತರ್ಯಾಮಿಯಾಗಿರ್ತಕ್ಕಂತಹ ಪರಮಾತ್ಮ. ಏಷ ಆತ್ಮ, ನಿನ್ನೊಳಗೆ ಅಂತರ್ಯಾಮಿಯಾಗಿ ನಿನ್ನ ಸ್ವಾಮಿಯಾಗಿರ್ತಕ್ಕಂಥ ಭಗವಂತ. ಅವನು ನಾಶವಿಲ್ಲದವನು. ಅಷ್ಟೇ ಅಲ್ಲ, ಅಪಹತ ಪಾಪ್ಮ. ಈ ಅಪಹತ ಪಾಪ್ಮ ಅನ್ನುವ ಶಬ್ದಕ್ಕೆ ಮೇಲು ನೋಟದ ಅರ್ಥ ಏನು ಗೊತ್ತು ಅಂತ, ಎಲ್ಲ ಪಾಪಗಳು ನಾಶಗೊಂಡವನು ಅಂತ. ನಾಶಗೊಳ್ಳುವುದಂದ್ರೆ ಇರಬೇಕು, ಇದ್ದದ್ದು ನಾಶವಾಗುವುದು. ಭಗವಂತ ಎಲ್ಲ ಪಾಪಗಳು ನಾಶವಾಗಿದೆ, ಆ ಮೊದಲು ಇತ್ತು ಈಗ ನಾಶ ಆಗಿದೆ ಅಂತ, ಇರದೇ ನಾಶ ಆಗದಾಗಿ. ಭಗವಂತನಿಗೆ ಮುಂಚೆ ಸ್ವಲ್ಪ ಪಾಪ ಇತ್ತು, ಆಮೇಲೆ ಈಗ ಹೋಯ್ತು. ಹಾಗಲ್ಲ, ಅಪಹತ ಪಾಪ್ಮ ಅಂದ್ರೆ ಜೀವನಿಗೆ ಆಗುವಾಗ ಹಾಗೆ ಅರ್ಥ ಆಗುತ್ತೆ. ಅವನಿಗೆ ಬೇಕಾದಷ್ಟು ಪಾಪ ಇತ್ತು, ಅವನು ಉಪಾಸನೆ ಮಾಡಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ಪಾಪ ಎಲ್ಲ ನಾಶ ಮಾಡಿ. ಮುಕ್ತನು ಅಪಹತ ಪಾಪ್ಮ, ಭಗವಂತನು ಅಪಹತ ಪಾಪ್ಮ ಆಗುವುದಂದ್ರೆ ಏನು? ಇಲ್ಲಿ ಪಾಪ ಅಂದ್ರೆ ಪಾಪ ಅಲ್ಲ, ಅಪಹತ ಅಂದ್ರೆ ಅಪಹತ ಅಲ್ಲ, ಎರಡಕ್ಕೂ ಬೇರೆ ಅರ್ಥ. ಅಪಹತ ಅಂದ್ರೆ ಅಪ ಗತ ಗತಿ, ಭಗವಂತನ ಬಳಿಗೆ ಗಮನ ಸ್ಪರ್ಶವೇ ಇಲ್ಲದಂತಹದ್ದು. ಅಪಹತ ಅಂದ್ರೆ ಭಗವಂತನ ಸ್ಪರ್ಶವೇ ಇಲ್ಲ. ಯಾವುದಕ್ಕೆ? ಪಾಪಕ್ಕೆ. ಪಾಪಕ್ಕೆ ಅಷ್ಟೇ ಇಲ್ಲ, ಪುಣ್ಯಕ್ಕೂ ಇದೆ. ಭಗವಂತನಿಗೆ ಪುಣ್ಯವೂ ಇಲ್ಲ, ಪಾಪವೂ ಇದೆ. ಅದನ್ನ ಪಾಪ ಅಂದ್ರೆ ಪುಣ್ಯ ಪಾಪ, ಪುಣ್ಯ ಪಾಪಗಳ ಸ್ಪರ್ಶವೇ ಇಲ್ಲದವಾದಂತ ಅಪಹತ ಪಾಪ ಅಂದ್ರು. ಯಾಕಂದ್ರೆ ಯಾವುದನ್ನೇ ಯಾವುದನ್ನ ಮಾಡಿದರೆ ಜೀವನಿಗೆ ಪುಣ್ಯವೋ ಪಾಪವೋ ಉಂಟೋ, ಅರ್ಥ ಕರ್ಮಕ್ಕೆ ಪುಣ್ಯ ಪಾಪಗಳ ಲೇಪ ಇಲ್ಲದವರು ಯಾರೋ ಅವರು ಭಗವಂತ. ನಾವು ಮಾಡಿದರೆ ಅದಕ್ಕೆ ಪುಣ್ಯ ಪಾಪಗಳ ಲೇಪ ಇದೆ. ಮುಕ್ತರಾದ ಮೇಲೆ ಅವರಿಗೆ ಪುಣ್ಯ ಪಾಪಗಳ ಸ್ಪರ್ಶ ಆಗುವುದಿಲ್ಲ ಅಂತ ಹೇಳ್ತಾರೆ. ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಂ ಉಪೈತಿ. ಪುಣ್ಯ ಪಾಪಗಳ ಸ್ಪರ್ಶ ಅಪರೋಕ್ಷ ಜ್ಞಾನಿಯಾಗಿ ಭಗವಂತನ ಹತ್ರ ಹೋಗುವಾಗ ಪುಣ್ಯ ಪಾಪಗಳ ಸ್ಪರ್ಶವನ್ನು ಕಳಚಿಕೊಡ್ತಾನೆ ಅಂತ. ಆದರೆ ಮೊದಲು ಇತ್ತು ಭಗವಂತನಲ್ಲಿ, ಯಾವಾಗಲೂ ಅಪಹತ ಅಪಗತ ಸ್ಪರ್ಶವೇ ಇಲ್ಲ. ಪುಣ್ಯ ಪಾಪಗಳ ಸ್ಪರ್ಶವೇ ಇಲ್ಲದ ಒಂದು, ಯಾವುದನ್ನು ಮಾಡಿದರೂ ಪುಣ್ಯ ಪಾಪಗಳು ಯಾರನ್ನು ಮುಟ್ಟಲಾರವು, ಅಂತಹ ಶಕ್ತಿ ವಿಶಿಷ್ಟವಾದ ಒಂದು ಚೇತನ ವಿಶೇಷವನ್ನೇ ದೇವರು ದೇವರು ಅಂತ ಅದು ಹೇಳ್ತಾರೆ. ಏನು ಮಾಡಿದರೂ ಅದರ ಲೇಪ ಇಲ್ಲ ಅಂತ ಕೊಟ್ಟಿ ಅರ್ಥ, ಏನು ಮಾಡಿದರೂ ಕರ್ಮದ ಲೇಪ ಇಲ್ಲದೆ ಇರತಕ್ಕಂಥವನಿದ್ದಾನಲ್ಲ ಅವನು ಪರಮಾತ್ಮ, ಅಪಹತ ಪಾಪ. ಅದು ಯಾಕೆ ಹೇಳಿದ್ರು ಅಂದ್ರೆ, ನಮಗೆ ಹುಟ್ಟುವುದು ಸಾಯುವುದು ಅಂತ ಉಂಟಲ್ಲ ಜೀವ, ಜೀವನಕ್ಕೆ ಹುಟ್ಟು ಸಾವು ಇಲ್ಲ, ನಿತ್ಯ ಜೀವ. ಮತ್ತೆ ಹುಟ್ಟೋದು ಅಂದ್ರೆ ದೇಹ ಬರುವುದು, ಸಾಯುವುದು ದೇಹ ಬಿದ್ದು ಹೋಗುವುದು. ಇದ್ಯಾಕೆ? ಒಂದು ಕರ್ಮದ ಲೇಪದಿಂದ. ಯಾರಿಗೆ ಕರ್ಮದ ಲೇಪ ಇಲ್ಲವೋ ಅವನು ಹುಟ್ಟುವುದು ಸಾಯುವುದೇ ಆಗಿ. ಆದ್ರಿಂದ ಅಪಹತ ಪಾಪ್ಮ ವಿಜರಹ ಮೃತ್ಯು, ಅವನಿಗೆ ಮುಪ್ಪು ಇಲ್ಲಪ್ಪ, ಅವನಿಗೆ ಸಾವು ಇಲ್ಲ. ಯಾಕೆಂದ್ರೆ ಕರ್ಮದ ಲೇಪವೇ ಇಲ್ಲ ಅವನಿಗೆ. ಕರ್ಮದ ಲೇಪದಿಂದ ತಾನೇ ಹುಟ್ಟು ಸಾವು ರೋಗ ರುಜಿನಗಳೆಲ್ಲ ಬರುವುದು. ಅಪಹತ ಪಾಪ್ಮ, ಯಾವ ಕರ್ಮದ ಲೇಪವೂ ಇಲ್ಲ, ಆದ್ರಿಂದ ಅವನು ಮುಕ್ತಿಗೆ ಬದ್ಧನಾಗುವುದಾಗಲಿ ಸಾವಿಗೆ ಒಳಪಡುವುದಾಗಲಿ ಇಲ್ಲ. ಮತ್ತೆ ಅಷ್ಟೇ ಅಲ್ಲ, ನಮಗೆ ಸುಖ ದುಃಖ ಬರುವುದು ಯಾವುದರಿಂದ? ಈ ಕರ್ಮ ಬಂಧದಿಂದ. ಏನೋ ಒಂದನ್ನು ಒಳ್ಳೆಯದನ್ನು ಮಾಡಿ ಖುಷಿ ಆಗುದು, ಮಾಡಬಾರದನ್ನು ಮಾಡಿ ಅಥವಾ ಏನೋ ಅನಿಷ್ಟ ಆದಾಗ ದುಃಖ ಆಗುದು. ಇಷ್ಟ ಅನಿಷ್ಟ ಅನ್ನತಕ್ಕಂತಹ ಪ್ರಶ್ನೆಯು ಪುಣ್ಯ ಪಾಪದಿಂದೇ ಬರುತ್ತೆ. ಅದರಿಂದ ವಿಶೋಕ ದುಃಖ ಅನ್ನುವುದೇ ಇಲ್ಲ ಅವನಿಗೆ. ನಾಲ್ಕು ದುಃಖಗಳಲ್ಲಿ ಮತ್ತೆ ಸ್ವಯಂ ಆನಂದಮಯ. ಯಾವುದೋ ಒಂದು ಮಾಡಿದ್ರಿಂದ ಆನಂದ, ನಮಗೆ ಆನಂದ ಬಂತು, ಇವತ್ತು ಖುಷಿ ಆಯ್ತು, ಇವತ್ತು ಯಾರು ಒಂದು ನೋಡಿದೆ ಖುಷಿ ಬಂತು, ಯಾವುದೋ ನೋಡಿದೆ ದುಃಖ ಬಂತು. ಬರೋದು ಸುಖ ದುಃಖಗಳು ಬರುವುದು ಆಗಂತುಕ, ಅವನಿಗೆ ಬರುವ ಆಗಂತುಕವಾದ ಮೊದಲಿಲ್ಲದ ಮತ್ತೆ ಯಾವುದೋ ಹೊರಗಿನ ಕಾರಣದಿಂದ ಬರುವ ಸುಖ ದುಃಖಗಳಿಲ್ಲ, ಅದರಿಂದ ಶೋಕ. ಆಮೇಲೆ ಅಷ್ಟೇ ಅಲ್ಲ, ಈ ದೇಹಕ್ಕೆ ಮುಗ್ಗು ಸಾವು ಬರಲಿ ಕಾರಣ ಏನು ಅಂದ್ರೆ ಅದಕ್ಕೆ ಜಿಗತ್ಸ ಮತ್ತು ವಿಭಾಸ. ನಮಗೆ ಜಿಗತ್ಸ, ಜಿಗತ್ಸ ಅಂದ್ರೆ ಉಣ್ಣುವ ಭಯ, ವಿಭಾಸ ಅಂದ್ರೆ ಕುಡಿಯುವ ಭಯ, ಅಂದ್ರೆ ಹಸಿವು ಬಾಯಾರಿಕೆ. ಹಸಿವು ಬಾಯಾರಿಕೆ ಇದೆ, ಅದನ್ನು ತಣಿಸೋದಕ್ಕೋಸ್ಕರ ತಿಂತೇವೆ. ತಿನ್ನೋದರಿಂದಲೇ ಈ ದೇಹ ಜೀರ್ಣ ಆಗುತ್ತೆ, ತಿಂದದ್ದು ಮಾತ್ರ ಜೀರ್ಣ ಆಗುವುದಲ್ಲ, ತಿಂತ ತಿಂತ ದೇಹವು ಜೀರ್ಣ ಆಗುತ್ತೆ. ಒಂದು ದಿವಸಕ್ಕೆ ಹೋಗುತ್ತೆ, ತಿನ್ನದೇ ಇದ್ರೆ ಸಾಯೋದೇ ಸಾಧ್ಯ ಇಲ್ಲ, ತಿಂದದ್ರಿಂದಲೇ ಒಂದು ದಿವಸ ತಿಂದದ್ದು ಕರಗದೆ ಸಾಯೋದು. ಹಾಗಾಗಿ ತಿನ್ನುವುದರಿಂದಲೇ ಜೀರ್ಣವಾಗುತ್ತೆ, ಕುಡಿಯುವುದರಿಂದಲೇ ಮತ್ತಷ್ಟು ಮತ್ತಷ್ಟು ಬಾಯಾರಿಕೆ ಒಳಗಾಗಿ ಒಂದು ದಿವಸ ನಾಶವಾಗುತ್ತೆ. ಹಾಗಾಗಿ ಈ ದೇಹ ಮುಕ್ತಿಗೆ ಒಳಗಾಗಲಿಕ್ಕೆ ಕಾರಣ, ಈ ದೇಹ ನಾಶವಾಗಲಿಕ್ಕೆ ಕಾರಣ ನಮ್ಮ ಹಸಿವು ಬಾಯಾರಿಕೆ. ಅದರಿಂದ ಅನಶ್ನನ್ನೋ ಅಭಿಜಾಗ ಶೀತಿ, ಏನು ತಿನ್ನದಂತಹ ಒಂದು ಅಕ್ಕಿ ಖುಷಿಯಿಂದ ಬಿಕ್ಕಿ ಬಿಕ್ಕಿ ನೋಡ್ತಾರೆ, ತಿಂದಂತ ಅಕ್ಕಿ ತಿಂತ ತಿಂತ ಮತ್ತಷ್ಟು ಹಸಿದು ಹಸಿದು ಮುದಿ ಆಗ್ತಾರೆ. ಇದು ಶಾಸ್ತ್ರಕಾರರು ಸ್ಪಷ್ಟವಾಗಿ ಹೇಳತಕ್ಕಂತಹ ಜೀವೇಶ್ವರರ ವೈಲಕ್ಷಣ. ಹಾಗಾಗಿ ವಿಜಿಘತ್ಸ, ಜಿಘತ್ಸ ಅಂದ್ರೆ ಹಸಿವು, ವಿಜಿಘತ್ಸ ಅಂದ್ರೆ ಹಸಿವಿಲ್ಲದ ಒಂದು, ಅವಿಜಿಘತ್ಸ ಅಂತ ಪದಚ್ಛೇದ ಕೆಲವರು ಮಾಡ್ತಾರೆ, ಅದು ಬೇಡ. ವಿಜಿಘತ್ಸ, ಜಿಘತ್ಸ ಅಂದ್ರೆ ಹಸಿವು, ವಿ ಎನ್ನುವುದು ಅದಕ್ಕೆ ಆಪೋಸಿಟ್. ವಿಶೋಕ ಅಂದ್ರೆ ಶೋಕ ಇಲ್ಲದವನು, ವಿಜಿಘತ್ಸ ಅಂದ್ರೆ ಹಸಿವಿಲ್ಲದವನು. ವಿಜಿಘತ್ಸ ಅವನಿಗೆ ಹಸಿವಿಲ್ಲ, ಅಷ್ಟೇ ಅಲ್ಲ ಅಪಿಪಾಸ, ಅಪಿಪಾಸ ಅಂದ್ರೆ ಬಾಯಾರಿಕೆ, ಅವನು ಅಪಿಪಾಸ ಬಾಯಾರಿಕೆ ಇಲ್ಲದವನು. ಆಮೇಲೆ ವಿಜಿಗಿತ್ಸಹ, ವಿಜಿಘತ್ಸಹ ಅಪಿಪಾಸ ಸತ್ಯಕಾಮ ಸತ್ಯ ಸಂಕಲ್ಪ. ಆದ್ದರಿಂದ ಅವನು ಈ ಎಲ್ಲ ಕರ್ಮಗಳ ಲೇಪದಿಂದ ಆಚೆ ಇರುವವನಾದ್ದರಿಂದ ಅವರಿಗೆ ಸುಖ ದುಃಖಾದಿಗಳಿಲ್ಲ, ಕರ್ಮಲೇಪ ಇಲ್ಲ, ಮುಕ್ತು ಸಾವಿಲ್ಲ, ಮುಕ್ತಿಲ್ಲ. ಅಷ್ಟೇ ಅಲ್ಲ, ಅವನು ಸತ್ಯಕಾಮ ಇಷ್ಟ ತನಕ ಯಾವುದು ಇಲ್ಲ ಅಂತ ಹೇಳಿದರು. ಈಗ ಏನಿದೆ ಅಂತ ಹೇಳ್ತಾರೆ, ಸತ್ಯಕಾಮ ಸತ್ಯ ಸಂಕಲ್ಪ. ಅವನು ಕಾಮ ಅಂದ್ರೆ ಇಷ್ಟ, ನನಗೆ ಇದು ಇಷ್ಟ ಅಂತ ಕಾಮಿತ ಇಷ್ಟವಾದದ್ದು. ಯಾವುದು ಅವನಿಗೆ ಇಷ್ಟವೋ, ಯಾವುದನ್ನು ಅವನು ಇಷ್ಟಪಡ್ತಾನೋ ಅದವನಿಗೆ ಇಷ್ಟ. ಆ ಕ್ಷಣದಲ್ಲೇ ಅವನಿಗೆ ಲಭ್ಯ, ಬಯಸಿದ್ದನ್ನೆಲ್ಲ ಪಡೆಯುವವನು ಅಂತ ಸತ್ಯಕಾಮ ಅಂದ್ರೆ ಅವನು ಸತ್ಯಕಾಮ. ಅವನಿಗೆ ಯಾವುದು ಬಯಸಿದರೆ ಸಿಗುತ್ತೆ, ಒಂದು ದೃಷ್ಟಿಯಿಂದ ಅವನಿಗೆ ಹೇಳಬೇಕಾಗಿಲ್ಲ. ಯಾಕೆ ಅಂದ್ರೆ ಅವನಿಗೆ ಬಯಕೆಗಳೇ ಇಲ್ಲ, ಬಯಕೆಗಳು ಸತ್ಯ ಆಗುತ್ತೆ ಅಂದ್ರೆ ಬಯಸಿದ್ದು ಸತ್ಯ ಆಗುತ್ತೆ ಅಂತ. ಅವನಿಗೆ ಬಯಕೆಗಳೇ ಇಲ್ವಲ್ಲ, ಯಾವುದ್ರ ಬಯಕೆ ಅಂದ್ರೆ ಏನು ಬೇಕು ಅಂತ ಬಯಕೆ, ಯಾವುದು ಇಲ್ಲದೆ ಇದ್ದನ್ನು ಬಯಸಬೇಕು. ಯಾರು ಪರಿಪೂರ್ಣನೋ ಅವನು ಬಯಸುವುದೇನು, ಯಾವುದು ಬಯಸುವುದೇನೋ ಅವನು ಸತ್ಯಕಾಮ ಅಂದ್ರೆ ಏನು. ಅದರಿಂದ ನಿಜವಾಗಿ ಏನು ಗೊತ್ತ, ಯಾರಿಂದಾಗಿ ನಮ್ಮ ಕಾಮನೆಗಳು ಸತ್ಯ ಆಗ್ತಾವೋ ಅವನು ಸತ್ಯಗಳು. ಅವನ ಕಾಮನೆಗಳೇ ಇಲ್ಲ, ಅವನಿಗೆ ಕಾಮವೇ ಇಲ್ಲ, ಅವನು ಸತ್ಯಕಾಮ ಅನ್ನೋ ಮಾತನ್ನು ಹೇಳಬೇಕಾದ್ದೇನು ಇಲ್ಲ. ಅವನು ಬಯಸಿದ್ದೆಲ್ಲ ಅವನಿಗೆ ಸಿಗುತ್ತೆ, ಹೌದು ಬಯಸುವುದೇ ಇಲ್ಲ, ಅವನು ಬಯಕೆ ಇಲ್ಲ, ಅದು ಎಲ್ಲವೂ ಪರಿಪೂರ್ಣನಿಗೆ ಬಯಕೆ ಎಂದಿದೆ. ಯಾರ ಕಾಮನೆಯಿಂದ ಯಾರು ಬಯಸಿದಾಗ ನಮ್ಮ ಕಾಮನೆಗಳು ಸತ್ಯ ಆಗ್ತಾವೋ ಅವನು ಸತ್ಯಗಳು. ಅರ್ಥಾತ್ ವಿಶೇಷ ಜೀವ ಸ್ವರೂಪತಃ ಅವನು ಜ್ಞಾನಾನಂದ ಸ್ವರೂಪ, ಆದ್ರಿಂದ ಅವನು ಬಯಸಿದ್ದು ಕೂಡ ಸಿಗುತ್ತೆ. ಮುಂದೆ ಹೇಳ್ತಾರೆ ಮುಕ್ತನಾದಾಗ ಭಗವಂತನನ್ನು ಸೇರಿದಾಗ ಅವನು ಬಯಸಿದ್ದು ಅವನು ಸಿಗುತ್ತೆ. ಆದ್ರೆ ಈಗ ಯಾಕೆ ಸಿಗುವುದಿಲ್ಲ ಅಂದ್ರೆ ಅದ ಕಾರಣ ಏನಂದ್ರೆ ಭಗವಂತನ ಅರಿವು ಇಲ್ಲದೆ ನಮ್ಮ ಬಯಕೆಗಳು ಈಡೇರದೆ ಇರುವುದಕ್ಕೆ ಕಾರಣ ಒಂದು ಅಡ್ಡಮರದೆ ಭಗವಂತನ ಅರಿವು ಇಲ್ಲದೆ ಇರುವುದರಿಂದ. ಭಗವಂತನನ್ನು ಸೇರಿದರೂ ಕೂಡ ನಮ್ಮ ಬಯಕೆ ಈಡೇರುವುದಿಲ್ಲ, ಏಕೆಂದ್ರೆ ಪ್ರತಿ ದಿವಸ ನಿದ್ರೆಯಲ್ಲಿ ನಾವು ಭಗವಂತನನ್ನು ಹೋಗಿ ಸೇರ್ತೇವೆ. ಆದರೂ ಕೂಡ ನಮ್ಮ ಬಯಕೆ ಈಡೇರುವುದಿಲ್ಲ, ಯಾಕೆಂದ್ರೆ ಭಗವಂತನನ್ನು ಸೇರಿದ್ದೇವೆ ಅನ್ನೋ ಎಚ್ಚರವೇ ಇದೆ. ನಿದ್ರೆ ಭಗವಂತನಲ್ಲೇ ಇದ್ದೇವೆ ರಾತ್ರಿ ಬೆಳಗಿನ ತನಕ, ಆದರೂ ನಾವು ಭಗವಂತನನ್ನು ಹೋಗಿ ಸೇರಿದ್ದೇವೆ ಅನ್ನುವ ಅವೇರ್ನೆಸ್ ನಮಗಿದೆ. ಹಾಗಾಗಿ ನಮ್ಮ ಯಾವ ಕಾಮನೆಗಳು ಸತ್ಯ ಆಗುತ್ತೆ, ಭಗವಂತನ ಬಳಿ ನಾನಿದ್ದೇನೆ ಅಂತ ನಾವು ಎಚ್ಚರ ಬಂದಾಗ ಬಯಕೆಗಳು ಈಡೇರುತ್ತೇವೆ. ಅದರಿಂದ ನಮ್ಮ ಕಾಮನೆಗಳು ಯಾರಿಂದ ಸತ್ಯ ಆಗ್ತಾವೋ ಅವನು ಸತ್ಯ. ಅವನ ಕಾಮನೆಗಳ ಪ್ರಶ್ನೆ ಇವೇ ಇಲ್ಲ, ಅವನ ಕಾಮನೆಗಳೇ ಇವೆ. ಸತ್ಯಕಾಮ ನಮ್ಮ ಬಯಕೆಗಳನ್ನು ಈಡೇರಿಸುವವನು ಅಂತ ಸತ್ಯಕಾಮ ಅಂದ್ರೆ ನಾವು ಏನು ಬಯಸಿದೆವೋ ಅದನ್ನು ಕೊಡುವವನು. ಆಮೇಲೆ ಸತ್ಯ ಸಂಕಲ್ಪ ಇದು ಭಗವಂತನಿಗೆ ಅನ್ವಯ, ಯಾಕೆಂದ್ರೆ ಭಗವಂತ ಬಯಸ್ತಾನೇನು ನನ್ನ ಇಚ್ಛೆ ಇದೆ, ಇಚ್ಛೆ ಈಡೇರದು ಅದು ಬೇರೆ. ಭಗವಂತನಿಗೆ ಕಾಮನೆಗಳಿಲ್ಲ, ಅದು ಇಚ್ಛೆ ಇದೆ. ಅವನು ಸಹ ಇಚ್ಛದ, ಅವನು ಬಯಸಿದ ಪ್ರಪಂಚ ಸೃಷ್ಟಿ ಆಗಲಿ, ಸೃಷ್ಟಿಯಲ್ಲಿ ಅವನು ಬಯಸಿದ ಪ್ರಪಂಚ ನಾಶ ಆಗಲಿ, ಸಂಹಾರ ಆಯಿತು. ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ. ಅದರಿಂದ ಭಗವಂತ ಏನು ಬಯಸಿದ್ರೆ ಅದು ಈಡೇರುತ್ತೆ, ಅದು ಬೇರೆ. ಇಚ್ಛಿಸಿದ್ರೆ ಅದು ಈಡೇರು. ಸತ್ಯ ಸಂಕಲ್ಪ ಮತ್ತು ಸತ್ಯ ಕಾಮ ಅಂತಂದ್ರೆ ಭಗವಂತ ಇಚ್ಛಿಸುವುದಲ್ಲ, ಅವನು ತನಗೆ ಬೇಕು ಅಂತ ಇಷ್ಟೇ. ಸಂಕಲ್ಪ ಅಂದ್ರೆ ಇನ್ನೊಬ್ಬರ ಕುರಿತು ಇಚ್ಛೆ. ಪ್ರಪಂಚ ಸೃಷ್ಟಿ ಆಗಲಿ, ಸಂಕಲ್ಪ ಅನ್ನೋದು ಈಡೇರುತ್ತೆ. ನನಗೆ ಸುಖ ಬರಲಿ, ನನಗೆ ಸಂಪತ್ತು ಬರಲಿ, ಇದು ಕಾಮ, ಅದು ಭಗವಂತನಿಗೆ. ಅದರಿಂದ ಇನ್ನೊಬ್ಬರ ಕಾಮ ಈಡೇರಿಸುವ, ನನ್ನ ಸಂಕಲ್ಪವನ್ನು ಈಡೇರಿಸುವ. ಸತ್ಯಕಾಮ ಸತ್ಯ ಸಂಕಲ್ಪ ಅನ್ನೋದಿರ್ತಕ್ಕಂಥ ವ್ಯತ್ಯಾಸ ಇಷ್ಟೇ. ಸಂಕಲ್ಪ ತನಗೋಸ್ಕರ ಇಲ್ಲವೇ ಇಲ್ಲ ಭಗವಂತನಿಗೆ, ಸ್ವಸಂಕಲ್ಪ. ಅದು ಸಂಕಲ್ಪ ಬರಕೆಯೇವೆ. ಅದರಿಂದ ಅದು ಇದೆ ಅವರಿಗೆ. ಪ್ರಪಂಚ ಸೃಷ್ಟಿಯಾಗಲಿ, ಪ್ರಪಂಚ ನಾಶ ಆಗಲಿ, ಕಂಸ ಹುಟ್ಟಲಿ, ಕಂಸ ಸಾಯಲಿ, ರಾವಣ ಹುಟ್ಟಲಿ, ರಾವಣ, ಈ ಎಲ್ಲ ಇಚ್ಛೆಗಳು ಭಗವಂತನ ಇಚ್ಛೆ. ಅದು ಈಡೇರಿಂದ ಆಗ್ಬೋದು. ಇದು ಸತ್ಯ ಸಂಕಲ್ಪ. ಭಗವಂತ ಹೇಗೆ ಕೃತಿ ಮಾಡಿದನೋ, ಅಂದ್ರೆ ಪ್ರಪಂಚ ಹೇಗಿರಬೇಕು ಅಂತ ಅವನು ಮನಸ್ಸು ನಡೆಸಿದ್ದ,